ಅದಕ್ಕೆ ನಾನಾ ವಿಷಯಗಳನ್ನ ಅದ್ರ ಮುಂದೆ ಇಟ್ಟೆ. ಯಾವ್ದು ಎದುರಿದೆಯೋ ಅದು ಕಾಣುತ್ತೆ ಅಷ್ಟೇ. ಅದರಿಂದ ಕಾಣುವ ವಸ್ತು ನಮ್ಮ ಅಂತಿನ ಅಲ್ಲ. ಯಾವುದರಿಂದ ಕಾಣ್ತೇವ ಎಂದು ನಮ್ಮ ಅಂತಿನ ಅಲ್ಲ. ಮತ್ತೆ ಕಾಣ್ತೇವೆ ನಮ್ಮ ಅಂತಿನ ನಮ್ಮ ಅಂತಿನ ಅಲ್ಲ. ಅದನ್ನ ನಾವು ಹೆಚ್ಚು ಸ್ಪಷ್ಟಗೊಳಿಸುವುದು ದೇವತೆಗಳು ವಿಡ್ರಾ ಮಾಡಿದ ಪೂರ್ವ ಗೊತ್ತಾಗುತ್ತಪ್ಪ. ನನಗೆ ಬಾಯಿ ಬಂತು, ನಾನು ಮಾತಾಡ್ತೇನೆ ಅಂತೀನಿ. ಬಾಯಿ ಇದ್ದ ತಕ್ಷಣ ಮಾತಾಡಿಕೊಡ್ತ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಹೇಳಬೇಕು ಅಂತ ಬಯಸಿದಂತಹ ಮಾತು ಹೇಳಬೇಕಾದ ಕ್ಷಣದಲ್ಲಿ ನೆನಪಾಗುತ್ತೆ. ಒಂದು ಶಬ್ದ ಹೇಳಬೇಕು, ಏನೋ ಒಂದು ಹೇಳಬೇಕು ಅಂತ ಮನೋಗ ಅದು ನೆನಪಾಗುತ್ತೆ. ದಾಟು ಮಾಡ್ತೀವಿ ಆ ಶಬ್ದ, ಆಗ ನೆನಪಾಗುತ್ತೆ. ಏನ್ ಮಾಡಿ ಮತ್ತೆ ಸುಮಾರು ಹೊತ್ತಾದ್ಮೇಲೆ ಓ ಆಗಿದೆ ಒಂದು ಶಬ್ದ ನೆನಪಾಗುತ್ತೆ, ಅಲ್ಲಿ ಈಗ ನೆನಪಾಯ್ತು ಅಂತ. ಹಾಗಾಗಿ ಯಾವುದು ನಮ್ಮ ಇಂದ್ರಿಯಗಳಲ್ಲಿ ಯಾವುದು ಈಗ ಕೂಡ ಆರೋಗ್ಯವಾಗಿದ್ದಾಗಲೂ ನಮ್ಮ ದಿನ ಕೆಲಸ ಮಾಡ್ತಾ ಇದೆ ಅದನ್ನು ಸ್ಪಷ್ಟವಾಗಿ ತೋರಿಸೋದಕ್ಕೋಸ್ಕರ ಅವನು ಅಂತ್ಯಕಾಲ ಶಿಕ್ಷಣ ಕೊಡ್ತಾನೆ. ಅಂತ್ಯಕಾಲದಲ್ಲಿ ಒಂದೊಂದು ಇಂದ್ರಿಯಗಳು ವಿಡ್ರಾ ಅಂತ ಅದನ್ನು ಯಾಕೆ ಕೊಟ್ಟಾನೆ? ಆವಾಗ ಅವನಿಗೆ ಅದರ ಅರಿವಿರುತ್ತೆ. ಏನು ನನ್ನ ವಾಗೇಂದ್ರಿಯ ವಿಡ್ರಾ ಆಯಿತು, ಶ್ರೋತೇಂದ್ರಿಯ ವಿಡ್ರಾ ಆಯಿತು, ಒಂದೊಂದೇ ಇಂದ್ರಿಯಗಳು ವಿಡ್ರಾ ಆಗ್ತಾ ಇವೆ ಅಂತ ಅವನಿಗೆ ಗೊತ್ತಾಗುತ್ತೆ. ಅಂದರೆ ಓಹೋ, ನಾನೀಗ ಐ ಎಮ್ ಡಿಪಾರ್ಟಿಂಗ್, ನಾನೀಗ ಇನ್ನು ನನ್ನು ವಿಡ್ರಾ ಮಾಡ್ಕೋಬೇಕು, ಹೊರಟು ಹೋಗ್ಬೇಕಿಲ್ಲ. ಯಾಕೆಂದ್ರೆ ನನ್ನನ್ನು ನಿಯಂತ್ರಿಸುವಂತಹ ದೇವತಾ ಶಕ್ತಿಗಳೆಲ್ಲ ಒಬ್ಬೊಬ್ಬರೇ ಅವರ ಕೆಲಸವನ್ನು ಸ್ಟಾಪ್ ಮಾಡ್ತಾರೆ, ಸ್ವಿಚ್ ಆಫ್ ಮಾಡ್ತಾ ಇದ್ದಾರೆ. ಈಗ ನಾನು ಹೆಚ್ಚು ಸಮಯ ಈ ದೇಹದಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ಅನ್ನೋದು ಸಚಿವಕ್ಕೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅದೃಷ್ಟ ಅಂತ ಕೊಟ್ಟ. ಇವಾಗಲ್ಲ, ಇವಾಗ ನಮಗೆ ಯಾವುದೋ ನಮ್ಮ ಕಣ್ಣು ನಾವು ನಾವು ಅಲಂಕಾರದಲ್ಲೇ ಇರ್ತೇವೆ. ಅದರ ಹಿಂದೆ ಒಂದು ನಿಯಂತ್ರಣ ಇದೆ ಅನ್ನೋದು ಎಚ್ಚರ ಇದೆ. ಆವಾಗ ಆ ಎಚ್ಚರ ಬಂದಿದೆ. ಸುಮಾರು ನಾನು ಅಡಕ್ಕೆ ಬಂದಿದ್ದೆ, ಸುಮಾರು 24 ಗಂಟೆಯ ಮೊದಲು ಜೀವಕ್ಕೆ ಅದು ಸ್ವಸ್ಥವಾದ ಜೀವ ಒಂದು ಇರುತ್ತೆ. ಅನ್ಕಾನ್ಶಿಯಸ್ ಆಗಿದ್ದರೆ ಇಲ್ಲ, ಸ್ವಸ್ಥವಾದ ಜೀವ 24 ಗಂಟೆಯ ಮೊದಲು ತಾನು ದೇಹ ಬಿಟ್ಟು ಹೋಗ್ತೀನಿ ಅನ್ನೋದು ಗೊತ್ತಿರುತ್ತೆ. ಅವಳಿಗಿನ ಪ್ರೊಸೆಸ್ ಇನ್ನು ನಾನು ಇಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಾಗ. ಅದಕ್ಕೋಸ್ಕರ ಆ ದೃಷ್ಟಾಂತ ಕೊಟ್ಟರು. ಆಗ ಜೀವ ಅನುಭವಿಸುತ್ತೆ ಪರಾಧೀನತೆ. ಈ ದೇಹದಲ್ಲಿ ಕಣ್ಣುಕಿವಿಗಳ ಮೂಲಕ ಕೆಲಸ ಮಾಡುವುದಿರಿ, ದೇಹದಲ್ಲಿ ನನ್ನ ಇರುವು ನನ್ನ ಅಧೀನ ಅಲ್ಲ ಅನ್ನೋದು ಆಗುತ್ತೆ. 24 ಗಂಟೆಗಳಿಗೆ ವಿಕೇಟ್ ಮಾಡಲಿಕ್ಕೆ ನೋಟಿಸ್ ಬಂದಾಗ ಇತ್ತು ಸುಪ್ರೀಂ ಕೋರ್ಟ್ 24 ಗಂಟೆಗಳು ಖಾಲಿ ಮಾಡಬೇಕು, ಖಾಲಿ ಮಾಡಿ ಮತ್ತೆ ಶುರುವಾಗಿದ್ದರು. ಹೀಗೆ ಯಾವಾಗ ಇಂದ್ರಿಯಾಭಿಮಾನಿಗಳು ನಮ್ಮ ಇಂದ್ರಿಯಗಳಿಂದ ಒಂದೊಂದೇ ಶಕ್ತಿಯನ್ನ ಹಿಂತೆಗೆದುಕೊಂಡು ಅದನ್ನು ಆಫ್ ಮಾಡಿಬಿಟ್ಟಾರೆ, ಆವಾಗ ಯಾವ ಇಂದ್ರಿಯದಿಂದ ಯಾವ ಜ್ಞಾನವೂ ಕೊಡ್ತು. ಇಂದ್ರಿಯಗಳು ಯಾವುದು ಕೆಲಸ ಮಾಡದೇ ಇದ್ದಾಗಲೂ ಮನಸ್ಸು ಕೆಲಸ ಮಾಡ್ತಾ ಇರುತ್ತದೆ. ಮನೋಭಿಮಾನಿ ವಿಡ್ರಾ ಮಾಡಿಬಿಟ್ರೆ, ಮನೋಭಿಮಾನಿ ವಿಡ್ರಾ ಮಾಡಿಬಿಟ್ರೆ ಅವಾಗ ಪ್ರಾಣದೇವರು ಮಾತ್ರ ಇರುತ್ತಾರೆ. ಪ್ರಾಣದೇವರು ಇರುವಾಗಲೂ ಕೆಲಸ ಮಾಡುತ್ತೆ ಮನಸ್ಸು. ಏಕೆಂದ್ರೆ ಮನೋಭಿಮಾನಿಯ ಕೆಲಸ ಮನಸ್ಸಿನಲ್ಲಿ ಯೋಚನೆಗಳನ್ನು ಮಾತ್ರ ಮಾಡು, ಸಿಂಧು ನಂತರ ನೆನಪುತ್ತದೆ ಚಿತ್ತ. ಅದು ಪ್ರಾಣದೇವರ ಕ್ಷೇತ್ರ, ಮನುಷ್ಯರು ಅದು ಪ್ರಾಣದೇವರ ಕ್ಷೇತ್ರ. ಆದ್ದರಿಂದ ಮನಸ್ಸು ವಿಡ್ರಾ ಮಾಡಿದ ಮೇಲೆ ಕೂಡ ಚಿತ್ತ ಕೆಲಸ ಮಾಡ್ತಾರೆ. ಅಂದ್ರೆ ಹಿಂದಿನದನ್ನು ನೆನಪಿಸಿಕೊಂಡು ಒಂದು ಸಂತೋಷ ಪಡುತ್ತೆ, ಇಲ್ಲ ಪಶ್ಚಾತ್ತಾಪ ಈಗ ಆಗ್ತಿತ್ತು ಏನ್ ಮಾಡಿದ್ರು. ಯಾವುದಕ್ಕೂ ಎಕ್ಸ್ಪ್ರೆಷನ್ ಇಲ್ಲ. ಯಾವ ಇಂದ್ರಿಯು ಕೆಲಸ ಮಾಡದೇ ಇದ್ದಾಗ, ಮನಸ್ಸು ಕೂಡ ಕೆಲಸ ಮಾಡದೇ ಇದ್ದಾಗ ಚಿತ್ತ ಕೆಲಸ. ಆ ಚಿತ್ತಾಭಿಮಾನಿ ಪ್ರಾಣದೇವರು ಚೈತ್ಯಸ್ಯ ತತ್ವ ಓಲಂ ಮಣಿಮತ್ಸ್ಯ ಕಂಠೆ. ಪ್ರಾಣದೇವರು ಚತುರ್ಮುಖ ಚಿತ್ತಾಭಿಮಾನಿಗಳು. ಅದರಿಂದ ಆ ಚಿತ್ತ ಅನ್ನೋದು ಅದೇ ತೇಜಸ್ಸು ಅಂದ್ರೆ ಅದು ತೇಜಸ್ಸು. ಚಿತ್ತವು ತೇಜಸ್ಸಿಗೆ ಸಂಬಂಧಪಟ್ಟಂತೆ ಒಂದು ರೀತಿಯ ಜ್ಞಾನದ ತೇಜಸ್ಸು ಚಿತ್ತ. ಆ ಚಿತ್ತವೇ ಚಿತ್ತಾಭಿಮಾನಿಯಾದ ಮುಖನೇ ಭಗವಂತನ ಕೊರಳಲ್ಲಿ ಕೌಸ್ತುಭಮಣಿಯಾಗಿರುವುದು ಅಂತ ಆಗುತ್ತದೆ. ಆ ಕೌಸ್ತುಭಮಣಿ ಅದು ಚಿತ್ತಾಭಿಮಾನಿ ಚತುರ್ಮುಖ ಸ್ವರೂಪ. ಅರ್ಥ ಚತುರ್ಮುಖ ಮತ್ತು ಪ್ರಾಣದೇವರು ಮತ್ತು ಚೇತನ ಇದರೊಳಗಿರತಕ್ಕಂಥ ಆನಂದಮಯ ಕೋಶ ಮತ್ತು ವಿಜ್ಞಾನಮಯ ಕೋಶ, ಈ ಎರಡು ಕೋಶಗಳು ಸೇರ್ಕೊಂಡಿರ್ತವೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ ಮನುಷ್ಯನು. ಆದರೆ ಸಾವಿನ ಕ್ಷಣದಲ್ಲಿ ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಸೇರ್ಕೊಂಡಿದೆ. ಆ ನೆನಪು ಮತ್ತು ಈ ಪಂಜರದಿಂದ ಪಾರಾಗುವ ಆನಂದ ಎರಡು ಸಾವಿರದಲ್ಲಿ ಪರ್ಮನೆಂಟ್ ಆಗಿರುತ್ತೆ. ಎಂಥ ರೋಗಿಗೂ ಕೂಡ ಸಾಯುವಾಗ ಆಗುವ ಅನಂತ ಭಿನ್ನವಾದ ಅನುಭವ. ಇದನ್ನು ರೋಗಿಷ್ಠವಾದ ದೇಹದಿಂದ ಹೊರಗೆ ಹೋಗುವ ಸುಖ, ಇದನ್ನು ಪೇನ್ಫುಲ್ ಆದ ಬಾಡಿಯಿಂದ ಬಿಡುಗಡೆ. ಅದರಿಂದ ಆ ಸುಖ ಮಾತ್ರ ಸಾವಿರ ಕ್ಷಣದಲ್ಲಿ ಆ ಎರಡು ಕೋಶಗಳು ಒಂದು ಜಾಗೃತ ಕೆಲಸ ಮಾಡ್ತಾ ಇರ್ತಾರೆ. ಆ ವಿಜ್ಞಾನಮಯ ಕೋಶ ಚಿತ್ತ ಮತ್ತು ಆನಂದಮಯ ಕೋಶ ಅದೇ ಚಂದ್ರಮುಖರಿಗೆ ಮತ್ತು ಲಕ್ಷ್ಮಿಗೆ ಸಂಬಂಧಪಟ್ಟವರು. ಅದನ್ನೇ ಅಲ್ಲಿಂದ ಚಿತ್ತದಿಂದ ಲಕ್ಷ್ಮಿ ಲಕ್ಷ್ಮಿ ಭಗವಂತನಂತೆ ಹೊರಟು ಹೋದಾಗ ಆ ಆನಂದದ ಜೊತೆಗೆ ದೇಹವನ್ನು ದೇಹದಿಂದ ಬಿಡುಗಡೆ ಅನ್ನೋದು ದುಃಖ ಅಲ್ಲ, ಬಿಡುಗಡೆಯ ತನಕ ದುಃಖ ಅಷ್ಟೇ. ಆ ರೋಗದ ದುರ್ಬಣತೆ ಉಸಿರು ಕಟ್ಟಲಾಗುವುದು, ಉಸಿರು ಬಿಡ್ಲಿಕ್ಕಾಗದೆ ಕಣ್ಣಲ್ಲಿ ಕಪ್ಪ ತುಂಬಿ ಶ್ವಾಸ ನೆಲಕ್ಕೆ ಉಸಿರು ಕಟ್ಟುವುದು, ಅಥವಾ ಯಾವುದೋ ರೋಗ ಇದ್ರೆ ಆ ರೋಗದಿಂದ ಆಗಿರ್ತಕ್ಕಂಥ ವೇದನೆಗಳು ಗಾಯಗಳು ದುರ್ಬಣಗಳು ಆ ಅದರಿಂದ ಆಗಿರ್ತಕ್ಕಂಥ ಪೇನ್ ಸಿಗುವುದು ಎಲ್ಲವೂ ಕೂಡ ಸಾಯುವ ತನಕದ ಎಕ್ಸ್ಪೀರಿಯನ್ಸ್ ಅನ್ನು. ಆದರೆ ಸಾವು ಅನ್ನೋದು ದುಃಖ ಅಲ್ಲ, ಅದ ಯಾವತ್ತೂ ಸಾವು ಅನ್ನೋದು ದುಃಖದಲ್ಲಿ ಬರಬಹುದು, ಸಾಯುವ ತನಕ ದುಃಖ ಆಗ್ತದೆ. ಅದು ಯಾಕೆ ಸಾಯಬಾರದಂತ ಆಸೆ ಇದೆ, ಸಾಯಬೇಕು ಅಂತ ಆಸೆ ಇದ್ದರೆ ಸಾಯುವ ತನಕ ದುಃಖ ಆಗುತ್ತೆ ನಮಗೆ. ಅವನಿಗೆ ಸಾಯಬಾರದು ಏನಾದ್ರೂ ಮಾಡಿ ಬಚಾವ್ ಆಗಬೇಕು, ಯಾವ್ದಾದ್ರೂ ಟಾಕ್ ಮಾಡಿದ್ರೆ ಆಗ್ಬೋದು ಅಂತ ಸಾಯಬಾರದು ಅಂತ ಇರುತ್ತಲ್ಲ, ಸಾಯಬಾರದು ಅನ್ನುವಂತಹ ಫೀಲಿಂಗ್ ಉಳ್ಕೊಡುವಾಗ ಸಾಯುವುದು ಭಯ ಅನ್ನಕಾಗುತ್ತೆ, ಅದು ದುಃಖ ಸಂಗತಿ. ಸಾಯುವ ಕಲ್ಪನೆ ದುಃಖ, ಸಾವು ದುಃಖ ಅಲ್ಲ. ಸಾಯ್ತಾ ಇದ್ದೀನಿ ಅಥವಾ ಸಾಯ್ತೇನೆ ಒಂದು ಸಾವ ದುಃಖ, ಯಾಕಂದ್ರೆ ಸಾಯಬಾರದು ಅನ್ನೋ ಫೀಲಿಂಗ್ ಇರುತ್ತೆ. ಅದರ ಬದಲು ಮನುಷ್ಯನಿಗೆ ತಾನು ಸಾಯಬೇಕು ಅನ್ನೋ ಕನ್ವಿಕ್ಷನ್ ಬಂದರೆ ಅವಾಗ ಸಾಯುವ ಪ್ರಿಪರೇಷನ್ ದುಃಖ ಅಲ್ಲ, ಸಾವು ದುಃಖ. ಈ ಋಷಿಮುನಿಗಳು ದಿನೇಂದ್ರ ವಿದ್ಯಾಲಯ ಮಾಸ್ಟರ್ಸ್ ನಲ್ಲಿ ಸ್ವಾಮಿ ರಾಮ್ ಇದೇ ಅನುಭವ ಎಲ್ಲವರು ಕಡೆ ಹೇಳ್ತಾರೆ. ಸಾವು ಋಷಿಗಳು ಅವರ ಕಣ್ಣಿಂದ ಹಿಮಾಲಯದ ಯೋಗಿಗಳು ಪದ್ಮಾಸನ ಹಾಕಿ ಸಾವನ್ನು ಸ್ವಾಗತಿಸಿ ದೇಹದಿಂದ ಬರುವುದನ್ನ ಕಂಡು ಈ ರಹಸ್ಯವನ್ನ ಯಾಕೆಯವರು ಗುಟ್ಟಾಗಿಟ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಅವರು ಸ್ವಾಮಿ ರಾಮ್. ಈ ಸಾಯೋದು ಅಂದ್ರೆ ಅವರಿಗೆ ಪ್ರೆಸೆಂಟ್ ಎಕ್ಸ್ಪೀರಿಯನ್ಸ್ ಅನ್ನೋದು ಗೊತ್ತಾಗಿಬಿಟ್ರೆ ಈ ದೇಶದಲ್ಲಿ ಮನುಷ್ಯರಿಗೆ ಸಾಯೋದ್ರ ಬಗ್ಗೆ ಭಯ ಹೋಗುತ್ತೆ. ಎಲ್ಲರೂ ಸಂತೋಷವಾಗಿ ಸಾಯಿಸಿದ್ದರಾದ ಆದ್ರೆ ಸಾವಿರ ಬಗ್ಗೆ ಒಂದು ಭಯಾನಕವಾದ ಕಲ್ಪನೆ ಮನುಷ್ಯರಲ್ಲಿದೆ. ಅದು ಸ್ತಂಭು ಅಂತ ಅನ್ನುವಂಥದ್ದು ಇವರು ಗೊತ್ತಿದೆ. ಈ ಹಿಮಾಲಯದಲ್ಲಿ ತಪಸ್ ಮಾಡಿ ಹೇಳಿ ಹೇಳಿ ಅವ್ರು ಯಾಕೆ ಪುಟ್ಟನ್ನು ಜನಾಂಗ ಬಿಟ್ಟು ಬರೋಲ್ಲ ಅಂತ ಒಂದು ಮಾತು ಹೇಳ್ತಾರೆ. ಹೀಗೆ ಈ ಪ್ರತಿಯೊಂದು ಹಂತದಲ್ಲಿ ನಮ್ಮ ಇಂದ್ರಿಯಗಳ ವ್ಯಾಪಾರ ಅದು ಇಂದ್ರಿಯಾಭಿಮಾನ ದೇವತೆಗಳ ಅಧ್ಯಯನವಾಗಿದೆ, ಮನೋಭಿಮಾನ ದೇವತೆಗಳ ಅಧ್ಯಯನವಾಗಿದೆ, ಪ್ರಾಣದೇವರ ಅಧ್ಯಯನವಾಗಿದೆ, ಲಕ್ಷ್ಮೀ ನಾರಾಯಣರ ಅಧ್ಯಯನವಾಗಿದೆ. ಯಾವುದೂ ಸ್ವತಂತ್ರವಾಗಿ ನಮ್ಮ ದೇವತೆಗಳಿಗೆ ಆದ್ರಿಂದ ನಮ್ಮ ಜ್ಞಾನ ನಮ್ಮ ಕಣ್ಣಿನಿಂದ ನಾವೇ ನೋಡಿದ್ದು, ನಮ್ಮ ಕಿವಿಯಿಂದ ನಾವೇ ಕೇಳಿದ್ದು, ನಮ್ಮ ಮನಸ್ಸಿನಿಂದ ನಾವೇ ಯೋಚಿಸಿದ್ದು ಅನ್ನೋದೆಲ್ಲ ಸುಳ್ಳು. ಮನಸ್ಸಿದ್ದು ಕೂಡ ಎರಡು ವಿಷಯ ನಮಗೊಮ್ಮೆ ಈ ಒಂದು ವಿಷಯ ತಿಳ್ಕೋಬೇಕು ಅಂತ ಮನಸ್ಸೇ ಆಗುತ್ತೆ, ತಿಳ್ಕೋಬೇಕು ಅಂತಂದ್ರೆ ಮನಸ್ಸೇ ಆಗುವುದಿಲ್ಲ, ಮನಸ್ಸಿದ್ದೆ ಅಂತಾರೆ. ಒಳ್ಳೆ ವಿಷಯ ತಿಳ್ಕೋಬೇಕು ಅಂತ ಅನ್ನೋದನ್ನ ಒಂದು ಜೀವಮಾನಿ ಕೆಲವೊಂದು ಜೀವಮಾನದಲ್ಲಿ ಅದರ ಬಗ್ಗೆ ಮನಸ್ಸು ಹೋಗಿದೆ, ಕೇಳಬೇಕು ಅಂತ ಮನಸ್ಸು ಬರುವುದು ನಮ್ಮ ದಿನ. ಮನಸ್ಸು ಬಂದ ಮೇಲೆ ಕೇಳಲಿಕ್ಕೆ ಬೇಕಾದಂತಹ ವಾತಾವರಣ ಸಿಗುವುದು ನಮ್ಮ ದಿನ. ಮನಸ್ಸು ಬಂತು ಕೇಳಲಿಕ್ಕೆ ಬೇಕಾದ ವಾತಾವರಣ ಸಿಕ್ಕಿತು, ಕೇಳಿದೆವು ಕೇಳಿದ್ರು ಅರ್ಥ ಆಗುತ್ತೆ ನಮ್ಮ ದಿನ. ಒಳ್ಳೆಯ ಶ್ರವಣಾಯ ಬಹುದೇವಿಯೋ ನಲಭ್ಯ ಶ್ರೀಮಂತೋಪಿ ಬಹೋ ಎನ್ನ ರೀತಿ ಕಾಟುವ ಪರಸ್ಪರ ಇದೆ. ಕೇಳಬೇಕು ಅಂದ್ರೂ ಕೇಳಲಿಕ್ಕೆ ಸಿಗುವಂತದಲ್ಲ, ಕೇಳಲಿಕ್ಕೆ ಸಿಗಿದ್ರು ಸಿಕ್ಕಿದ್ರು ಅರ್ಥ ಆಗುತ್ತದ. ಅದರಿಂದ ಆಶ್ಚರ್ಯವಂತ ಅದನ್ನು ಕೇಳುವುದೇ ಒಂದು ವಿಸ್ಮಯ, ಕೇಳುವವರಿದ್ದಾರೆ ಅನ್ನೋದೇ ಒಂದು ಆಶ್ಚರ್ಯ. ವೇದಾಂತ ಉಪನ್ಯಾಸ ಮಾಡಲು ಕೇಳಿ ಜನ ಸೇರ್ತಾರೆ ಅನ್ನೋದಂತ ಆಶ್ಚರ್ಯ ನೋಡಿ ಉಪನಿಷತ್ಕಾರ ಹೇಳೋದು. ವೇದಾಂತ ವೇದಾಂತದ ಬಗ್ಗೆ ಶಾಸ್ತ್ರದ ಬಗ್ಗೆ ಮಾತಾಡುವವರಿದ್ದಾರೆ ಅನ್ನೋದೇ ಒಂದು ಆಶ್ಚರ್ಯ, ಅದನ್ನು ಕೇಳುವವರಿದ್ದಾರೆ ಅನ್ನೋದು ಇದು ಆಶ್ಚರ್ಯ, ಕೇಳಿ ಅರ್ಥ ಆಗುತ್ತೆ ಅನ್ನೋದು ಮತ್ತು ಆಶ್ಚರ್ಯ. ಎಲ್ಲರೂ ಆಶ್ಚರ್ಯ, ಎಲ್ಲವೂ ಆಶ್ಚರ್ಯ. ಯಾಕೆಂದ್ರೆ ಎಲ್ಲ ಎಕ್ಸ್ಟ್ರಾಕ್ಟ್ ನಮ್ಮ ಐವಿಕ ಜೀವನಕ್ಕೆ ಸಂಬಂಧಪಟ್ಟ ಸಂಗತಿ ಅಲ್ಲ, ಅದೆಲ್ಲ ಯಾರು ಸ್ವಾಮಿ ನನ್ನ ಕಟ್ಟಿಕೊಂಡೇನೇ ಜಾಸ್ತಿ ಅದರ ಆಸಕ್ತಿ ಕೂಡ ಆಸ್ತಿ ಯಾವುದು ನಮ್ಮ ಕೈಯಲ್ಲಿ. ಆದ್ದರಿಂದ ಮನುಷ್ಯನ ಜ್ಞಾನ ಸರ್ವಾತ್ಮನ ಪರಾಧೀನ ಅಂತ ಗೊತ್ತಾಗುವುದು ಏನಯ್ಯ, ನಮ್ಮ ಜ್ಞಾನ ನಮ್ಮ ಕೈಯಲ್ಲಿಲ್ಲ. ನಮ್ಮ ಅರಿವು ನಮ್ಮ ಇಚ್ಛೆ ನಮ್ಮ ಕೈಯಲ್ಲಿಲ್ಲ. ಮತ್ತೆ ಸರಿಯಾಗಿ ಶಿವನಿಗ ಐದರಾಧನೆಗಳು ಯಾರು ಅಭಿವಿಕ್ತವಾಗಿ ಎಲ್ಲದರ ಒಳಗೂ ತುಂಬಿದ್ದಾನೋ ನಿನ್ನ ಒಳಗೂ ನಿನ್ನ ಕಣ್ಣಿನ ಒಳಗೆ ನಿನ್ನ ಕಿವಿಯೊಳಗೆ ನಿನ್ನ ಇಂದ್ರಿಯ ಎಲ್ಲ ಇಂದ್ರಿಯಗಳ ಒಳಗೆ ನಿನ್ನ ಮನಸ್ಸಿನ ಒಳಗೆ ನಿನ್ನನ್ನು ಎಲ್ಲವನ್ನು ನಿಯಂತ್ರಿಸುವ ಪ್ರಾಣಿಗಳ ಒಳಗೆ ನಿನ್ನ ಜೀವಸ್ವರೂಪದ ಒಳಗೆ ಕಡಿಮ ಸೂಕ್ಷ್ಮವಾಗಿ ತುಂಬಿದ್ದಾನಲ್ಲ ಮತ್ತೆ ಈ ಕಣ್ಣಿನಿಂದ ಕಾಣುವುದು ಇದರಲ್ಲಿಲ್ಲ ಐದಾತ್ಮಿಕ ಕಣ್ಣಿನಿಂದ ನೀನು ನಿನ್ನ ಕಿವಿಯಿಂದ ನೀನು ಕೇಳುವುದು ಕೂಡ ಐದಾತ್ಮಿಕ ಆ ಪರಮಾತ್ಮನಿಂದ ನಡೀತಾ ಇದೆ. ಅವನೇ ಎಲ್ಲ ಇಂದ್ರಿಯಗಳನ್ನು ಸ್ಪರ್ಶನಕ್ಕೆ ಕಾರಣದೇವ ಜಾತಿಷ್ಠಾಯ ಮನಶ್ಚಾಯ ಋಷಿಯಾನು ದೇವತೇ ಅವನೇ ಕಣ್ಣಲ್ಲಿ ಕೂತು ಕಿವಿಯಲ್ಲಿ ಕೂತು ಋಷಿಕೇಶನಾಗಿ ಇಂದ್ರಿಯಗಳ ಅನುಭವವನ್ನು ಕೊಡ್ತಾ ಇದ್ದಾನೆ. ಅದನ್ನು ಸಹ ಆತ್ಮ ಈ ದೇಹದೊಳಗೆ ನಿಜವಾದ ಈ ದೇಹದ ಒಡೆಯನಾದ ಆತ್ಮ ಯಾರು ನೀನಲ್ಲ ನೀನು ಒಬ್ಬರು ಈ ಮನೆಯಲ್ಲಿ ಬಾಡಿಗೆಗಿರುವ ಒಕ್ಕಲೆತ್ತಿಸಿದಾಗ ಹೇಳಬೇಕು ಡಿಕ್ಲರೇಷನ್ ಹಾಕುವಂತಿಲ್ಲ. ಅವನು ಈ ದೇಹದ ಒಡೆಯ ಯಜಮಾನ ಅವನು ಸಹ ಆತ್ಮ. ಈ ಶರೀರದ ಆತ್ಮ ಯಜಮಾನ ಯಾರು ಸಹ ಆತ್ಮ ನೀನು ಯಜಮಾನ ಅಲ್ಲ. ನೀನಿದ್ದು ಒಬ್ಬರು ಅವನು ಖಾಲಿ ಮಾಡೋದನ್ನ ಖಾಲಿ ಮಾಡೋದು ಅದನ್ನು ಏನು ಒಡೆತ ಏನಿಲ್ಲ ಇಷ್ಟದ ಮೇಲೆ ಅಪ್ಪಗಳು ನಿಜ ನಮಗೆ ಸ್ವಾತಂತ್ರ್ಯ ಇಲ್ಲ. ನಮ್ಮ ಸಮಸ್ತ ಇಂದ್ರಿಯಗಳನ್ನು ಒಳಗೆ ತಂದು ನಿಂತ ಮಾಡ್ತಕ್ಕಂಥ ಉತ್ಪಾದನೆ ಇರುವುದರಿಂದ ಭಗವಂತ ಮುಖ್ಯವಾಗಿ ಉತ್ಪಾದನೆ ಇಲ್ಲಿ ಉಪಾಸನೆ ಇಟ್ಟಂತ ನಾಲ್ಕೇನು ಲಕ್ಷ್ಮೀದೇವಿ ಚತುರ್ಮುಖ ವಾಯುಶಿವ ಈ ನಾಲ್ಕು ತತ್ವಗಳು. ಯಾಕೆಂದ್ರೆ ಅಂತರಂಗ ಪ್ರಪಂಚಕ್ಕೆ ಹೊರಗೆ ಬಂದಾಗ ಕೈಗಾರಿಕೆ ಎಲ್ಲ ಇಂದ್ರಾದಿಗಳಿದ್ದಾರೆ. ಅಂತರಂಗ ಪ್ರಪಂಚದ ದೇವತೆಗಳಿಗೆ ಮನಸ್ಸು ಅಹಂಕಾರ ಚಿತ್ತ ಚೇತನ ಇದೆಲ್ಲವೂ ನಿಯಂತ್ರ ಮಾಡಿಕೊಂಡು ಲಕ್ಷ್ಮೀ ಬ್ರಹ್ಮ ವಾಯುಶಿವ ಮನೋಭಿಮನೆ ಅಂತರಂಗ ಪ್ರಪಂಚದ ಉಪಾಸನೆಗೆ ನಂತರ ಅದೇ ಅಂತರಂಗವೇ ಕೈಗೊಡುತ್ತೆ. ನಿನ್ನ ಒಳಗಿಂದ ನಿನ್ನ ಮನಸ್ಸು ನಿನ್ನ ಸ್ವಾಮಿ ನಿನ್ನ ಚಿತ್ತ ನೆನಪಿಸ್ಕೋಬೇಕು ನೆನಪಾಗುತ್ತ ಮರೆಯಬೇಕು ಅಂತ ಮಾಡ್ಕೊಡುತ್ತಪ್ಪ ಶಾಖವನ್ನು ಮಾಡ್ತಿರ್ತಾರೆ ಅಂತಂದ್ರೆ ದುಃಖಕ್ಕೆ ಬಂದೇನು ದುಃಖಕ್ಕೆ ಬಂದು ಮರೆಯೋದು ಅದನ್ನು ಸದಾ ಹೆಚ್ಚಿರ್ತಾರೆ ದುಃಖ ಆಗ್ತಾನೆ ಇರೋದು. ದುಃಖಕ್ಕೆ ಬಂದು ಸದ್ರೆ ಏನಾಗಬೇಕಾದ್ರೂ ಮರೆತು ಬಿಡೋಲ್ಲ ದುಃಖ ಇಲ್ಲ. ಹೌದು ಸ್ವಾಮಿ ಮರೆತು ಬಿಡುವುದು ಬಂದವರು ಮರೆತು ಬಿಡುದು ಹೇಗೆ ಅದು ಯಾರು ಮರಿಬೇಕು ಅಂತ ಹೇಳಿ ಅದೇ ನೆನಪಾಗುತ್ತಲ್ಲ ಮರೆಯುವುದು ನಮ್ಮ ಕೈಯಲ್ಲಿ ಯಾವ್ದನ್ನು ಮರಿಬೇಕು ಅಂತ ಹೇಳ್ತೇವೆ ಅದೇ ನೆನಪಾಗ್ತಾ ಇದೆ ಯಾವ್ದನ್ನು ನೆನಪಿಟ್ಕೊಳ್ಬೇಕು ಅಂತ ಹೇಳ್ತೇವೆ ಮರ್ತು ಯಾವ್ದೋ ಮನೆಯ ಪ್ರಾಬ್ಲಮ್ ಮರಿಬೇಕು ಅಂತ ಹೇಳ್ತೇವೆ ಅದು ನೆನಪಾಗುತ್ತೆ. ಉಪನಿಷತ್ ನೆನಪಿಟ್ಟುಕೊಳ್ಬೇಕು ನೆನಸಲ್ ಮರ್ತು ಅದ್ರಲ್ಲಿ ಉಪನಿಷತ್ಗಳಾದ್ರೂ ಮನೆಯ ಪ್ರಾಬ್ಲಮ್ ನೆನಪಾಗ್ತಾ ಇದೆ. ಇದೆಲ್ಲ ಸಮಸ್ಯೆಗಳು ಇದೇನು ಬಂತು ಇಲ್ಲ ಗೊತ್ತಾ ಇದೆ. ಅದರಿಂದ ಇದನ್ನು ಸರ್ವ ಇಂದ್ರದಾತ್ಮ್ಯ ಎಲ್ಲ ಈ ದೇಹದೊಳಗೆ ನಡೆಯುವ ಸಮಸ್ತ ವ್ಯಾಪಾರವು ಆ ಪರಮಾತ್ಮನ ಆತ್ಮದ ದಿನ ಅಂದ್ರೆ ಅವನೇ ಆತ್ಮ. ಈ ದೇಹದೊಳಗೆ ಅಂತರ್ಯಾಮಿ ಆಗಿದ್ದು ದೇಹ ನಡೆಸ್ತಕ್ಕಂತ ಈ ದೇಹದ ಯಜಮಾನ ಅದರಿಂದ ಅಲ್ವಾ ಏಕಾದಶ ದ್ವಾರ ಅಜಸ್ಯ ಈ ಗುರ ಯಾರದಂದ್ರೆ ನಿಂತ ಅಜಸ್ಯ ಅವನದ್ದು ಹುಟ್ಟದವನ ಇದರ ಮೊದಲು ಹುಟ್ಟಿದವನ ತನ್ನ ಈ ದೇಹದೊಳಗೆ ಹುಟ್ಟದೇ ಒಪ್ಪಿದ್ದಾನಲ್ಲ ಅವನದ್ದು ಹೀಗೆ ಹೇಳಿದಾಗ ಸಾತ್ಮ ತಮಸೆ ಶ್ರೇತೋ ಹೌದು ಇಷ್ಟವರೆಗೆ ಎಂಟು ದೃಷ್ಟಾಂತಗಳು ಎಂಟು ಬಾರಿ ಹೇಳಿ ತತ್ತಮಸಿ ತತ್ತಮಸಿ ತತ್ತಮಸಿ ಅಂತ ಹೇಳಿ ಆ ತತ್ತಮಸಿಯನ್ನು ಮತ್ತೆ ತತ್ತಮಸಿ ಅಂತ ಮಾಡಿದ್ರು ಏನ್ ಅರ್ಥ ಅನ್ನೋದನ್ನ ನಾನೇನು ಮಾಡ್ತೇನೆ. ನೀನು ಅವನ ಅಲ್ಲ ಯಾಕೆಂದ್ರೆ ತತ್ತಮಸಿ ಅವರಿಂದ ನೀನು ಆಡವ ಹಿಂದೆ ಆ ಕಥೆ ಹೇಳಿ ಸ್ವತಃ ಆನಂದನ ನೀನು ಸತ್ಯ ಸಂಪತ್ ಸ್ವತಃ ಇಚ್ಛಾಮಿ ಆಮೇಲೆ ತತ್ತು ತಮಸಿ ಕಸ್ಮಿನ ತಮಸಿ ನೀನು ಅವನಲ್ಲಿ ಆಶ್ರಯಿಸಿಕೊಂಡಿದ್ರು ಮತ್ತೆ ಒಂದು ದಿವಸ ಪ್ರಳಯ ಕಾಲ ಅವನನ್ನು ಹೋಗಿ ನೆಲೆಸಿ ಮತ್ತೆ ಪ್ರಳಯ ಮುಗಿದ ಮೇಲೆ ಸ್ವತಃ ತಸ್ಮಾತ್ ತಮಸಿ ಅವನಿಂದ ನೀನು ಗೊತ್ತಿಂದ ನೀನು ಅವನಲ್ಲ ತದ್ದು ತಸ್ಮಾತ್ ತಮಸಿ ಕಸ್ಮಿನ್ ತಮಸಿ ತಸ್ಯ ತಮಸಿ ಅದಿಂದ ತಸ್ಯ ತಮ್ಮ ತದ್ದು ತಸ್ಯ ಇದೇ ಸಪ್ತಸು ಪ್ರಥಮಾಂತ ವೇದ ಕಾಲದಲ್ಲಿ ಬಹಳ ಪ್ರಚುರವಾಗಿದ್ದ ಸೂತ್ರ ಇದು. ಪ್ರಥಮಾ ವಿಭಕ್ತಿಯನ್ನು ಪ್ರಯೋಗ ಮಾಡಿದರೆ ನಮಗೆ ಅಲ್ಲಿ ಯಾವ ವಿಭಕ್ತಿ ಬೇಕೋ ಆ ವಿಭಕ್ತಿಗೆ ಅದನ್ನು ಬದಲಾಯಿಸಿಕೊಂಡು ಅರ್ಥ ಮಾಡಬೇಕು ಅಂತ ಇದೇನೋ ಒಟ್ಟಿಗೆ ನಾವು ಬೇಕಾದ ವಿಭಕ್ತಿ ಚೇಂಜ್ ಮಾಡುವುದಲ್ಲ. ಇದನ್ನು ಪಾಣಿನಿಯು ಒಪ್ಪಿಕೊಂಡಿದ್ದಾನೆ. ವೇದ ಕಾಲದಲ್ಲಂತೂ ಬಹಳ ಪ್ರಸಿದ್ಧವಾದ ಸೂತ್ರ ಇದು ಸಪ್ತಸು ಪ್ರಥಮ ಪ್ರಥಮ ವಿಭಕ್ತಿ ಅಂತ ಹೇಳಿದ್ರೆ ಅಲ್ಲಿ ಆ ಕಾಂಟೆಕ್ಸ್ಟ್ ಏನಾಗಬೇಕು ಆ ಅರ್ಥ ಮಾಡಬೇಕು. ಉದಾಹರಣೆಗೆ ಬ್ರಾಹ್ಮಣ ಸಿದ್ಧಮಾಸೀತ್ ಬಾಹು ರಾಜನ್ಯಂತಹ ಇವನು ನೋಡಿ ಬ್ರಾಹ್ಮಣರು ಇವನು ತೊಳೆ ಕ್ಷತ್ರಿಯರು ಮೂರು ದರ್ಶೆ ವೈಶ್ಯ ಇವನು ತೊಡೆ ವೈಶ್ಯರು ಅಂದರೆ ಪದ್ಯ ಶೂದ್ರ ಜಾಗದ ಆದಿನಿಂದ ಶತ್ರು ಅದರ ಮೊದಲನೆಯದ್ದು ಮುಖದಿಂದ ಬ್ರಾಹ್ಮಣರು ತೊಡೆಯಿಂದ ವೈಶ್ಯರು ಬಾಹುವಿನಿಂದ ಕೊನೆ ಹೇಳಿದರು ಪದ್ಯ ಆ ಪದ್ಯ ಅನ್ನುವಂಥದ್ದನ್ನ ಮುಂದ ಏನಿದೆ ಕಾಲುಗಳಿಂದ ಅನ್ನುವಂಥ ವಿಭಕ್ತಿ ಆ ವಿಭಕ್ತಿ ವ್ಯತ್ಯಾಸ ಮಾಡ್ಕೋಬೇಕು ಮೊದಲು ಈ ಪ್ರಥಮ ವಿಭಕ್ತಿ ಅಂತ ಎಲ್ಲ ಕಡೆ ಬರಾಗಮನ ವೈಶ್ಯ ಯಾಕೆ ಪ್ರಥಮ ವಿಭಕ್ತಿ ಹೇಳಿದ್ರು ಅದು ಕಾರಣ ಏನಂದ್ರೆ ಮುಖದಿಂದ ಬ್ರಾಹ್ಮಣ ಹುಟ್ಟಿದ ಒಂದರ್ಥ ಆಯ್ತಾ ಪದ್ಯ ಬಂದ್ಬಿಟ್ಟು ಆದ್ದರಿಂದ ಭಗವಂತನ ಮುಖ ಬ್ರಾಹ್ಮಣ ಅಂದ್ರೆ ಭಗವಂತನ ಮುಖಕ್ಕೆ ಬ್ರಾಹ್ಮಣ ಅಂತ ಹೆಸರು ಅದೊಂದು ಉಪಾಸನೆ ಇದೆ ಹೀಗೆ ಆ ಪ್ರಥಮ ವ್ಯಕ್ತಿ ಒಂದು ಅರ್ಥ ಇದೆ ಅದನ್ನು ಬದಲಾಯಿಸಿಕೊಂಡಾಗ ಇಲ್ಲಿ ತಂದು ತೋಮಸಿ ಎನ್ನುವುದಕ್ಕೆ ಪ್ರಥಮ ವ್ಯಕ್ತಿ ಒಂದು ಅರ್ಥ ಇದೆ ಭಗವಂತನ ಅದು ಹೇಳಿದರೆ ನೀನು ತಸ್ಮಾತ್ ತೋಮಸಿ ನೀನು ಅವನಿಂದ ಆದರು ತಸ್ಮಿನ ತೋಮಸಿ ನೀನು ಅವನಲ್ಲಿ ಅಧೀನಾಗಿರುವ ತಸ್ಯ ತೋಮಸಿ ಯು ಆರ್ ಹಿಸ್ ಅಂದ್ರೆ ಯು ಆರ್ ಡಿಪೆಂಡೆಂಟ್ ಆನ್ ಹಿಮ್ ನೀನು ಅವನ ಅಧೀನ ಮಾಡಿರುವ ಆದ್ದರಿಂದ ನೀನು ಅವನಲ್ಲ ಮತ್ತೆ ಬೇರೆ ಬೇರೆ ಆದ್ರೆ ಹಾಗಾದ್ರೆ ಈ ಪ್ರಪಂಚದಲ್ಲಿ ಎಲ್ಲ ತಂದುಕೊಳ್ಳಿದ್ದಾಗ ನಾನು ಆಯ್ತು ಅದು ತೋಮಸಿ ಅದರ ಹಾಗೆ ಇರುವ ಲಕ್ಷಣ ಸಾಧಿಸಿ ಇದು ಕೂಡ ಇದಲ್ಲ ಲಕ್ಷಣ ಅಲ್ಲ ಸಾದೃಶ್ಯದ ಲಕ್ಷಣ ಅಲ್ಲ ನಾವು ಲಕ್ಷಣ ಮಾಡಬೇಕಾಗಿಲ್ಲ ಇದು ನಿರೂಢ ಲಕ್ಷಣ ಅದಕ್ಕೆ ನಾನು ಒಂದು ದೃಷ್ಟಾಂತವನ್ನು ಹೇಳಿದ್ದೀನಿ ಆ ಮನುಷ್ಯ ಏನಪ್ಪ ಭಯಂಕರ ಸಿಂಹ ಆ ಮನುಷ್ಯ ಭಯಂಕರ ಸಿಂಹ ಅಂದ್ರೆ ಸಿಂಹದಾಗಿದ್ದೆ ಅಂತ ಯಾರು ಹೇಳುದಿಲ್ಲ ಭಯಂಕರ ಸಿಂಹ ಅಂದ್ರೆ ಸಿಂಹದಾಗಿ ಇರೋದು ಅಂಡರ್ಸ್ಟು ಇದು ಇದು ನಿರೂಢ ಲಕ್ಷಣ ಅದು ಲಕ್ಷಣ ಕೂಡ ಒಂದಾದ ವ್ಯವಹಾರದಲ್ಲಿ ಚಾಲ್ತಿಯಲ್ಲಿ ಇರುವ ಲಕ್ಷಣ ಗುರಿಯಷ್ಟೇ ಪರಿಣಾಮಕಾರಿಯ ಲಕ್ಷಣ ಇದು ಅವನೇ ಯಾವ ಎರಡು ಭಿನ್ನ ವಸ್ತುಗಳನ್ನು ಅಭಿನ್ನವಾಗಿ ಹೇಳಿದರೆ ಅದು ಸದೃಶ ಅನ್ನೋದು ನೀನು ಅವನಲ್ಲ ಅಂತ ಆಯ್ತಾ ಅದಾದ್ಮೇಲೆ ತತ್ವಸಿದೆ ಅರ್ಥ ನೀನು ನನಗೆ ಜ್ಞಾನ ಜನದ ಹಾಗಲ್ಲ ನೀನು ಯು ಆರ್ ಡಿಫರೆಂಟ್ ಫ್ರಮ್ ದಟ್ ಯಾಕೆಂದ್ರೆ ನೀನು ಜ್ಞಾನ ಯಾಕೆಂದ್ರೆ ತತ್ವ ತಮಸಿ ನೀನು ಅವನ ಪ್ರತಿಬಿಂಬ ಆಗಿದ್ದಿ ಅದೇ ಅವನ ಸದೃಶ ಆಗಿದ್ದಿ ಅವನ ಪ್ರತಿಬಿಂಬ ಆಗಿದ್ದಿ ಜ್ಞಾನ ಸ್ವರೂಪ ನೀನು ಅವನ ಹತ್ತಿರದ ಏನು ನಿನ್ನ ನಿಜವಾದ ಜ್ಞಾನ ಸಹಜವಾದ ಸ್ಥಿತಿಯನ್ನು ಮತ್ತೆ ಮುಟ್ಟಬಹುದು ಅನ್ನುವಂತಹ ಪ್ರವೃತ್ತಿಗೆ ಮೋಕ್ಷದ ನನಗೆ ಅದಕ್ಕೋಸ್ಕರ ಏನ್ ಮಾಡಬೇಕು ಭಗವಂತನ ಹೆಸರ ಬೈದಲ್ಲ ಕತ್ತಿದ್ರು ಅವನೇ ಅನ್ನಪ್ಪದ್ರು ಅವನೇ ತೊಮ್ಮಂದ್ರು ಅವನೇ ಕೃಷಿ ಇದ್ರು ಅವನೇ ಅನುಪಂದ್ರು ಅವನೇ ಬ್ರಹ್ಮ ಅಂದ್ರು ಅವನೇ ಅಶ್ವಿದ್ರು ಅವನೇ ಎಲ್ಲ ಶಬ್ದಗಳು ಭಗವಂತನ ಹೆಸರು ನೀನ್ ನೋಡಿದ್ರೆ ಅಂತರಿಗೆ ಆದ್ರೆ ಇದು ಭಗವಂತನಿಗೆ ತೊಮ್ಮದ ಹೆಸರು ಅಷ್ಟೇ ಅದನ್ನ ನಿನ್ನ ಬರೆಸಿ ಸಾಧ್ಯ ಅಂತರಿಯಾದ್ರೆ ಅವರಂತ ಹೀಗೆ ಈ ತತ್ವಸಿ ಅನ್ನೋದನ್ನ ಎಷ್ಟು ಬಗೆಯಿಂದ ನಾವು ಮನನ ಮಾಡ್ತೀವಿ ಅಷ್ಟು ಬಗೆಯಿಂದ ವಿಭಿನ್ನವಾಗಿ ಅದು ಉಪಾಸನ ತೆಗೆದುಕೊಂಡಿದೆ ಅದಕ್ಕೋಸ್ಕರ ಅದನ್ನು ಪ್ರಥಮವಾಗಿ ಬಂದಿದ್ದು ಕೊಟ್ಟು ಯಾವ್ದು ಹತ್ತಿರಬೇಕಾದ್ರೂ ಮಾಡ್ತು ಏನಾಗಬೇಕು ಅಲ್ಲಿ ತಮ್ಮ ತೃತಿಯಾಗಿಟ್ಟುಕೊಳ್ಬಹುದು ಸೇನಾ ತೃತಿಯಾಗಿಟ್ಟುಕೊಳ್ಬಹುದು ತಮ್ಮ ಅವನನ್ನು ಕುರಿತು ಅವನ ಉಪಾಸನೆಗೋಸ್ಕರ ಅವನನ್ನು ಉದ್ದೇಶಿಸಿ ಸಾಧನೆ ಮಾಡೋದಕ್ಕೋಸ್ಕರವೇ ನಿನ್ನ ಇರಬಹುದು ನಿನ್ನ ಇರುವೆಲ್ಲ ಭಗವಂತನ ಉಪಾಸನೆ ಸಂಪತ್ತಿ ಹೀಗೆ ಸೇನಾ ಕಾರಣ ಬುದ್ಧೇನ ತಮ್ಮ ಕಾರಣ ಕಾರಣವಿಲ್ಲ ಗಾಡಿ ಇರುತ್ತಾ ನೀನು ಯಾಕೆ ಬಂದು ಈ ಜಗತ್ತಿಗೆ ಸೇನಂತ ಯಾವ ವಿಭಕ್ತಿಗೆ ಗಾಡಿ ಇಟ್ಕೊಳ್ಳಿ ಪ್ರಥಮ ವಿಭಕ್ತಿ ಇಟ್ಕೊಳ್ಳಿ ಆಮೇಲೆ ತತ್ವದಲ್ಲೇ ಅದೇ ಅಕಸ್ಮಾತ್ ಕಾರಣ ಆದ್ದರಿಂದ ಅವನು ಎಲ್ಲಕ್ಕೂ ಕಾರಣ ಎಲ್ಲದರೂ ಅಂತರಿಯಾಗಿರುತ್ತೆ ಆದ್ದರಿಂದ ಅಕಸ್ಮಾತ್ ತೋಮಸಿ ನೀನು ಅದಕ್ಕೆ ಅವನ ಚಿನ್ನಾಗಿ ಅವನ ಸರಿಯಾದ ಸಂಸ್ಕೃತವಾಗಿ ಹೀಗೆ ಎಲ್ಲ ವಿಷಯವನ್ನು ಹೇಳಿದಾಗ ತುಂಬ ಹೇಳೋದು ನಿಜ ನಾನು ಅಹಂಕಾರ ಮಾಡುವ ಕಲಸೆಯಿಂದ ಭಗವಂತನ ಮುಂದೆ ನಾವು ಲೆಕ್ಕಕ್ಕೆ ಸಿಗದಂತಹ ನಗಣ್ಯ ವಸ್ತುಗಳು ಕಾರ್ಯದಲ್ಲಿ ಇನ್ನೊಂದು ಸಂಶಯ ಏನಾದರೆ ಗುರುದೇವ ಮಾನವಾಗಿ ಜ್ಞಾಪಿಸಿ ತಥಾ ಸುಮ್ಮನೆ ತಿನ್ನುವಾಗಿ ನಾನು ಇನ್ನೂ ನಿಮ್ಮ ವಿಷಯ ಹೇಳಬೇಕು ಮನೆಯ ರಾಜ್ಯ ಏನು ಅಂದ್ರೆ ಅದಾದ್ರೆ ಭಗವಂತ ಎಲ್ಲರ ಸ್ವಾಮಿ ಎಲ್ಲರ ಸರಿಯಾಗಿ ನಾವು ಭಗವಂತನ ಉಪಾಸನೆ ಮಾಡಿ ಒಂದು ದಾಸರಾಗಿ ಭಗವಂತನ ಪಾದ ಸೇರಬೇಕಾದ್ರೆ ಆ ತಂತ್ರ ನಾವು ನಾವೇ ಒಂದು ಉಪಾಸನೆಯಿಂದ ಅಪರಪಾಸನೆಯಿಂದ ತಿಳ್ಕೊಳ್ಳುವರಿದ್ದಾರೆ ಆ ರೀತಿ ತಪ್ಪು ಭಾವನೆ ಒಂದು ಪರಂಪರೆ ಬೆಳೆದುಬಿಟ್ಟಿದೆ ಈ ವಿಷಯ ಏನು ಅಂದ್ರೆ ಶಂಕರಾಚಾರ್ಯ ಹೇಳಿದ್ದ ವೇದಗಳಲ್ಲಿ ಕ್ಷೇತ್ರಕ್ಕೆ ಸೂಕ್ತ ಸಂಪಾದನೆ ಆಗ್ತದೆ. ಅದೇ ಶಂಕರಾಚಾರ್ಯರು ಶಂಕರಾಚಾರ್ಯರಿಂದ ಉಪನಿಷತ್ ವ್ಯಾಖ್ಯಾನ ಶಂಕರಾಚಾರ್ಯರು ಶುರು ಮಾಡಿದ್ದಾರೆ. ಯಾವ ಮತವನ್ನು ಯಾರು ಶುರು ಮಾಡಿದ್ದಾರೆ? ಅನಾದಿಗೋಹಿ ವಂತಂತೆ ಸಮಯಾಗಿ ಪ್ರವಾಹ ಸಹಾಚಾರ್ಯ. ಯಾವ ಮತವು ಮನುಷ್ಯ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರೆ ಇಂಥ ದ್ವೈತವೂ ಇದೆ ಅದ್ವೈತವೂ ಇದೆ ಯಾಕೆಂದ್ರೆ ಈ ತಲೆಹರಟೆ ಯಾವಾಗಲೂ ಇದ್ದದ್ದೇ ಮನುಷ್ಯನಿಗೆ ಅದ್ವೈತ ಇದ್ದದೆ ಅದ್ವೈತ ಯಾಕಾಗುವಂತ ಇದು ಸೃಷ್ಟಿ ಮನುಷ್ಯ ತಲೆ ಇದು ಶುರುವಾದದ್ರಿಂದ ತಲೆಹರಟೆ ಇದೆ. ಅದು ಮತ್ತೆ ಶಂಕರಾಚಾರ್ಯ ಹೇಳಿದರು ಈ ಮನೆಗಳು ಮೂಲತಃ ವೇದದಿಂದ ಬಂದವು ಶಂಕರರಿಂದ ಅಲ್ಲ. ಯಾಕಂದ್ರೆ ರಾಮ ಬ್ರಹ್ಮಾಸ್ತ್ರ ವಾಕ್ಯ ವೇದದಲ್ಲಿ ಅದನ್ನು ಓದ್ಕೊಂಡು ಹೋಗ್ತೀನಿ ರಾಮ ಬ್ರಹ್ಮಾಸ್ತ್ರ ನೋಡಿ ಓ ಜ್ಞಾನ ಬ್ರಹ್ಮಾಸ್ತ್ರ ತಪ್ಪು ಅರ್ಥ ಮಾಡ್ಕೊಂಡ ಅದು ವೇದದಿಂದ ಬಂದ ತತ್ವಮಸಿ ದವಾಡು ಅಂತ ನೀನು ಯಾವುದು ಅದು ಇದೆಲ್ಲ ಏನು ವೇದದಿಂದಲೇ ಬಂದಿರತಕ್ಕಂಥದ್ದು ಅನಾದಿ ಸೃಷ್ಟಿ ಆರಂಭದಿಂದ ಮನುಷ್ಯನನ್ನು ಧರ್ಮಕ್ರಮಗಳು ಶಂಕರಾಚಾರ್ಯದಿಂದ ಅದ್ವೈತು ಬಂದದ್ದಲ್ಲ. ಹಾಗಾಗಿ ವೇದದಿಂದ ಬಂದ ಭ್ರಮೆಗಳನ್ನು ವೇದವೇ ಪರಿಹಾರ ಮಾಡ್ತೀನಿ. ಅಸತ್ತದಿಂದ ಸತ್ ಹುಟ್ಟಿತು ಅನ್ನೋದನ್ನು ಹೇಗೆ ಅಸತ್ ಅಂದ್ರೆ ಶೂನ್ಯ ಅಲ್ಲ, ಅಸತ್ತದಿಂದ ಅವ್ಯಕ್ತನಾದ ಪರಮಾತ್ಮ ಅವ್ಯಕ್ತವಾದ ಪ್ರಕೃತಿ ಅಂತ ಅರ್ಥ ಮಾಡಬೇಕು. ಶೂನ್ಯದಿಂದ ಸತ್ ಹುಟ್ಟುವುದಿಲ್ಲ ಅಂತ ಹೇಗೆ ವೇದದಲ್ಲಿ ಹೇಳಿದ್ದನ್ನು ವೇದ ಖಂಡನೆ ಮಾಡುತ್ತೋ ಹಾಗೆ ವೇದದಲ್ಲೇ ಬಂದಿರತಕ್ಕಂತಹ ಪರಮಾತ್ಮ ಇತ್ಯಾದಿ ವಾಕ್ಯಗಳಲ್ಲಿ ಏನು ತಪ್ಪು ಕಲ್ಪನೆ ಬೆಳೆಯಿತು ಅದನ್ನ ನಿರಾಸ ಮಾಡೋದಕ್ಕೋಸ್ಕರ ವೇದವೇ ಉತ್ತರ. ಅದರಿಂದ ದ್ವೈತಾದ್ವೈತದ ಪ್ರಶ್ನೆ ಶಂಕರಾಚಾರ್ಯರಿಂದ ಪ್ರಾರಂಭ ಮಾಡಬಹುದು. ವೇದ ಕಾಲದಿಂದ ಈ ಎರಡು ವಿವಾದಗಳಿದೆ. ಅದಕ್ಕೆ ಹೇಳೋದು ಈಗ ಹಾಗಾದ್ರೆ ವೇದವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರ ಗತಿ ಏನು? ವೇದ ನಮ್ಮನ್ನ ಭಗವಂತನ ಬಗೆಗೆ ಅರಿವು ಭಗವಂತನ ಮಹಾತ್ಮೆಯನ್ನು ತಿಳಿಸುವುದಕ್ಕೋಸ್ಕರ ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣೋ ಮಹತ್ತಾತ್ಪರ್ಯವನ್ನು ವಿಚಾರಿಸುತ್ತಿದ್ದು ಸಮಸ್ತ ವೇದಗಳಿಗೆ ಭಗವಂತನ ಪಾರಣ್ಯವನ್ನು ಭಗವಂತನ ಸರ್ವೋತ್ತಮತ್ವವನ್ನು ಹೇಳುವುದರಲ್ಲಿ ತಾತ್ಪರ್ಯ ಅಂತ ಹೇಳಿ ಇದ್ದರೂ ಕೂಡ ವೇದಕ್ಕೆ ವಿರುದ್ಧವಾಗಿ ವೇದದಿಂದ ತಪ್ಪರ್ಥ ಮಾಡಿಕೊಂಡು ಉಪಾಸನೆ ಮಾಡಿದವರಿಗೆ ವೇದವೇ ದಾರಿ ತಪ್ಪಿಸಾಗಾಯಿತು. ದಾರಿ ತೋರಿಸುವುದು ವೇದ, ದಾರಿ ತಪ್ಪಿಸುವುದು ವೇದವೇ. ಯಾಕೆಂದ್ರೆ ಭಗವಂತನ ಸೃಷ್ಟಿಯಾದಷ್ಟಕ್ಕಳಲ್ಲಿ ಸೇರಿದ್ದು ನೋಡಿದೆವು. ಸೃಷ್ಟಿ ಸ್ಥಿತಿ ಸಂಹಾರ ನೀತಿ ಜ್ಞಾನ ಆವೃತ್ತಿ. ಜ್ಞಾನ ಕೊಡುವವನು ಅವನೇ, ಅಜ್ಞಾನ ಕೊಡುವವನು ಅವನೇ. ಹಾಗಾದ್ರೆ ನಮ್ಮ ನೆನಪು ಕೊಡುವವನು ಅವನೇ, ಮರೆ ಮತ್ತ ಸ್ಮೃತಿ ಜ್ಞಾನ ಅಪೋಹನ. ನೆನಪು ಕೊಡುವವನು ಅವನು, ಮರೆಯಿಸುವವನು ಅವನೇ ಅಲ್ವ. ನೆನಪು ಕೊಡುವುದು ದೇವರು, ಮರೆತು ಕೊಡುವುದು ನಾನು ತಿಳಿದು ಮರೆಯಿಸುವುದು ಮರೆತು ಕೊಡುವುದು ನನ್ನ ಸ್ವಭಾವ. ನೆನಪು ದೇವರು ಕೊಟ್ಟರು ಹಾಗಿಲ್ಲ, ನೆನಪು ಅವನದ್ದೇ, ಮರೆವು ಅವನೇ ಕೊಡುವ. ಅಲ್ಲಿ ಜ್ಞಾನ ಕೊಡುವವನು ಅವನೇ, ಅಜ್ಞಾನ ಕೊಡುವವನು. ಯಾರಿಗೆ ಜ್ಞಾನದ ಯೋಗ್ಯತೆ ಇಲ್ಲ ಅವರಿಗೆ ಅಜ್ಞಾನ ಕೊಡುವುದು ಯಾರು? ಅವನು ಬಂದು ಅಜ್ಞಾನ ಪ್ರೀತಿ ಮಾಡೋದು ವೇದ ಮೂಲಕವೇ. ವೇದವೇ ಭಗವಂತ ವೇದದ ಮೂಲಕ ಜ್ಞಾನ ಯೋಗ್ಯರಿಗೆ ಜ್ಞಾನ ಕೊಟ್ಟ, ಅಜ್ಞಾನ ಯೋಗ್ಯರಿಗೆ ಜ್ಞಾನ ಕೊಟ್ಟ. ಎಲ್ಲಕ್ಕೂ ಮಾಧ್ಯಮ ಮತ್ತೆ ಪುರಾಣಗಳು ಹಾಗೆ. ತಾಮಸರಿಗೆ ತಾಮಸ ಅರ್ಥ ಕೊಟ್ಟಿದ್ದು, ಸಾತ್ವಿಕರಿಗೆ ಸಾತ್ವಿಕ ಅರ್ಥ ಕೊಟ್ಟಿದ್ದು, ಮತ್ತು ಪುರಾಣ ತಾಮಸ ಪುರಾಣ ಅಂತ ಹೇಳಿದ್ರು. ರಾಮಾನುಜಾಚಾರ್ಯ ಹೇಳಿದಾಗಲ್ಲ ತಾಮಸ ಪುರಾಣ ಅಂದ್ರೆ ತಮೋ ಗುಣ ಜಾಗೃತವಾದಾಗ ವಿಧಿವಾಸ ಪುರಾಣ ಅಂತ ಹೇಳ್ತಾರೆ.